ಮತ್ತೆ ಈಗ ತಾವು ಹೇಳಿದ್ರಿ ಈಗ ಅರೇಬಿಕಾದಲ್ಲಿ ಒಂದು ತೇವಾಂಶವನ್ನ ವಿಶೇಷವಾಗಿ ತೇವಾಂಶದ ಕೊರತೆಯನ್ನ ತಡೆದುಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಅರೇಬಿಕಾಕ್ಕೆ ಎಷ್ಟು ದಿನಕ್ಕೆ ಒಂದ್ಸರಿ ನೀರನ್ನು ಕೊಡಬೇಕಾಗತ್ತೆ? ರೋಬಸ್ಟದಲ್ಲಿ ಎಷ್ಟಂತರ ಪಾಲಿಸಬೇಕಾಗತ್ತೆ? ಸರ್ ಅರೇಬಿಕಾ ಆದ್ರೆ ನಿಮ್ಗೆ ನಾನೇನು 30 days ಹೇಳಿದ್ನ, ಇದು ರೋಬಸ್ಟದಲ್ಲಿ ಶೇಡ್ ನಾನು ಇಂಪಾರ್ಟೆಂಟ್ ಇಲ್ಲಿ. ನಾನು ಹೇಳಿದ್ದು 52-60% ನೀವು ಶೇಡ್ ಮೇಂಟೈನ್ ಮಾಡಿದ್ರೆ, ನೀವು ಒಂದು ಇರಿಗೇಷನ್ ಕೊಟ್ಟು ನಿಯರ್ಲಿ 42-50 days ಅಥವಾ 2 months ವರ್ಗೂ ನಿಮ್ಗೆ ಇರಿಗೇಷನ್ ಮಾಡ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಶೇಡ್ ಒಂದು ಇಂಪಾರ್ಟೆಂಟ್. ರೋಬಸ್ಟಾ ಬೆಳೆನಲ್ಲಿ ನೆರಳಿನ ಪ್ರಾಮುಖ್ಯತೆ ಹೆಚ್ಚಿದೆ ಅಂತ್ರಿ? ನೆರಳಿನ ಪ್ರಾಮುಖ್ಯತೆ ಹೆಚ್ಚಿದೆ. ನಾವು ಇಲ್ಲಿ ಒಂದು ಸಂಶೋಧನೆ ಕೂಡ ಮಾಡಿದೀವಿ ಓಪನ್ ಕಲ್ಟಿವೇಶನ್ ಅಲ್ಲಿ, ಅದ್ರದ್ದು ಇಂಪ್ಯಾಕ್ಟ್ ಏನು, ಆಮೇಲೆ ಶೇಡೆಡ್ ಏರಿಯಾದಲ್ಲಿ ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ ರೋಬಸ್ಟ್ ಮೇಲೆ. ಇದ್ರಲ್ಲಿ ಏನ್ ತಿಳಿದ್ ಬಂತಂದ್ರೆ, ಇವಾಗ ಓಪನ್ ಕಲ್ಟಿವೇಶನ್ ಅಲ್ಲಿ ನಾವು ಏನಂತ ರಿಲೇಟಿವ್ ವಾಟರ್ ಕಂಟೆಂಟ್ ಅಂತ ಹೇಳ್ತೀವಿ, ಎಲೆಗಳಲ್ಲಿ ಇರುವಂತ ನೀರನ್ನ ಚೆಕ್ ಮಾಡ್ಕೊಂಡಿದೀವಿ, ಎರಡು ಓಪನ್ ಆಮೇಲೆ ಶೇಡೆಡ್ ಅಲ್ಲಿ. ಸೊ ಓಪನ್ ಅಲ್ಲಿ ಇರೋದು 48% ನೀರ್ ಸಿಕ್ಕಿದೆ ಅದ್ರಲ್ಲಿ, ಅಂದ್ರೆ ತೇವಾಂಶ ಅಂತ ಹೇಳ್ತೀವಿ. ಸೊ ಲೀವ್ಸ್ ಲೀವ್ಸ್ ಅಲ್ಲಿ ಇರುವಂತ ನೀರು 48% ಸಿಕ್ಕಿದೆ, ಬೇರೆ ಇನ್ ಶೇಡೆಡ್ ಅಲ್ಲಿ ನೋಡೋದಾದ್ರೆ 85% ನೀರು. ಇದು ಇಂಪಾರ್ಟೆನ್ಸ್ ಅಂದ್ರೆ ಅಷ್ಟರ ಮಟ್ಟಿಗೆ ನೀರಿನ ಸಂರಕ್ಷಣೆ ಆಗುತ್ತೆ. ಹೌದು ಹೌದು ಹೌದು, ಶೇಡ್ ಇಂಪಾರ್ಟೆಂಟ್ ಸರ್. ಇಲ್ಲಿ ನೀವು ಯಾವಾಗ ಓಪನ್ ಕಲ್ಟಿವೇಶನ್ ಮಾಡ್ತಿರೋ ಅವಾಗ ನೀರಿನ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಅರೇಬಿಕಾಗಿ ನಾವು 52-60% ನಾನೇನ್ ಹೇಳಿದೆ ಅದು ಬೇಕೇ ಬೇಕು ಮೇಂಟೈನ್ ಮಾಡಲೇಬೇಕು. ರೋಬಸ್ಟದಲ್ಲಿ ಆದ್ರೆ ಡಿಪೆಂಡ್ಸ್, ನಿಮ್ಗೆ ಇರಿಗೇಟೆಡ್ ಆದ್ರೆ 32-40% ಬಿಟ್ಟಾಗತ್ತೆ, ನಾನ್ ಇರಿಗೇಟೆಡ್ ಆದ್ರೆ 42-50% ಅಷ್ಟಿರ್ಬೇಕಾಗತ್ತೆ, ಅಷ್ಟು ಇರ್ಲೇಬೇಕು, ಅಷ್ಟು ಮೇಂಟೈನ್ ಮಾಡ್ಲೇಬೇಕು. ಅದು ಆಪ್ಟಿಮಮ್ ಶೇಡ್ ಅಂತ ಹೇಳ್ತೀವಿ. ಆಪ್ಟಿಮಮ್ ಶೇಡ್ ಮಾಡೋದ್ರಿಂದ ನಿಮ್ಗೆ ಈ ಟೈಮ್ ಅಲ್ಲಿ ಎಕ್ಸ್ಟ್ರೀಮ್ ಟೆಂಪರೇಚರ್ ಹೋದ್ರು ಕೂಡ ಟೆಂಪರೇಚರ್ ಶೇಡೆಡ್ ಏರಿಯಾದಲ್ಲಿ ಕಡಿಮೆನೆ ಆಗುತ್ತೆ. ಇನ್ನೊಂದು ಸಂಶೋಧನೆ ಪ್ರಕಾರ ನಮ್ಗೆ ತಿಳಿದು ಬಂದಿರೋದೇನಂದ್ರೆ, ನಾವು ಇಲ್ಲಿ ವೆದರ್ ಸ್ಟೇಷನ್ ಹಾಕಿದೀವಿ ನಮ್ಮ ಕೇಂದ್ರ ಕಾಂಗ್ರೆಸ್ ಸಂಶೋಧನೆಯಲ್ಲಿ, ಏನಂದ್ರೆ ಓಪನ್ ಕಲ್ಟಿವೇಶನ್ ಅಲ್ಲಿ ನಾವು ವೆದರ್ ಸ್ಟೇಷನ್ ಹಾಕಿದೀವಿ, ಹಾಗೆ ಶೇಡೆಡ್ ಕಲ್ಟಿವೇಶನ್ ಅಲ್ಲಿನೂ ಕೂಡ ನಾವು ವೆದರ್ ಸ್ಟೇಷನ್ ಹಾಕಿ ಟೆಂಪರೇಚರ್ ವೇರಿಯೇಷನ್ಸ್ ನ ನೋಡಿದೀವಿ. ಓಪನ್ ಕಲ್ಟಿವೇಶನ್ ಅಲ್ಲಿ ಎಷ್ಟು ಇದೆ ಅಂತ 35 degrees Celsius ಇದೆ. ನೀವು ಶೇಡೆಡ್ ಅಲ್ಲಿ ನೋಡಿದ್ರೆ ನಿಮ್ಗೆ 32 degrees Celsius ಇದೆ. ಎಷ್ಟು ರೆಡ್ಯೂಸ್ ಆಯ್ತು? 3 degrees Celsius ನಿಮ್ಗೆ ರೆಡ್ಯೂಸ್ ಆಗ್ತಾ ಬರ್ತಾರೆ. ಸೊ ಅದಕ್ಕೋಸ್ಕರ ಶೇಡ್ ಇಂಪಾರ್ಟೆಂಟ್ ನಮ್ಗೆ. ಈ ಎಳೆ ಕಾಫಿ ಗಿಡಗಳಿರ್ತಾವಲ್ಲ ಹೊಸ ತೋಟಗಳನ್ನ ಮಾಡ್ಕೊಳ್ಳುವಾಗ, ಮತ್ತೆ ಎಲ್ಲೆಲ್ಲಿ ಈ ಗಿಡಗಳು ರೋಗದಿಂದ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಮುರಿದೋಗಿರುತ್ತಲ್ಲ ಅಲ್ಲೆಲ್ಲ ನಾವು ಹೊಸ ಗಿಡಗಳು ಹಾಕೊಂಡಿರ್ತೀವಿ. ಈ ಎಳೆ ಕಾಫಿ ಗಿಡಗಳನ್ನ ನಾವು ಬೇಸಿಗೆನಲ್ಲಿ ಹೇಗೆ ಕಾಪಾಡ್ಕೋಬೇಕು ಅಂತೀರಿ? ಒಂದು ಸರ್, ನೀವು ಎಳೆ ಗಿಡಗಳನ್ನ ಹಾಕೋದಾದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು. ಒಂದು ಶೇಡ್ ಮೇಂಟೈನ್, ಶೇಡ್ ಅನ್ನ ನೀವು ಜೂನ್ ಅಲ್ಲಿ ನೀವು ಯಾವ್ದಾದ್ರು ಡಡಪ್ಸ್ ಅಥವಾ ನೀವು ಕ್ಯಾಸ್ಟರ್ ಅನ್ನ ಹಾಕೋದ್ರಿಂದ ಈ ಟೈಮ್ ಅಲ್ಲಿ ಚೆನ್ನಾಗಿ ಫ್ಲಶ್ ಬರುತ್ತೆ, ಪ್ರೊಟೆಕ್ಟ್ ಆಗುತ್ತೆ ಪ್ಲಾನ್. ಆಮೇಲೆ ಸೆಕೆಂಡ್ ಥಿಂಗ್ ಅಂದ್ರೆ ಹಟ್ಟಿಂಗ್ ಮಾಡ್ಕೊಳ್ಬೇಕು. ಹಟ್ಟಿಂಗ್ ಕೂಡ ಎಲ್ಲೆಲ್ಲಿ ಎಕ್ಸ್ಪೋಸ್ ಪ್ಯಾಚಸ್ ಇರ್ತದಲ್ಲ ಅಂತ ಟೈಮ್ ಅಲ್ಲಿ ಹಟ್ಟಿಂಗ್ ಮಾಡೋದ್ರಿಂದ ಈಗ ಟೆಂಪರೇಚರ್ ಕೂಡ ಇಂಪ್ಯಾಕ್ಟ್ ಆಗಲ್ಲ ಲೀವ್ಸ್ ಮೇಲೆ. ಇಲ್ಲ ಅಂತಂದ್ರೆ ಎಲ್ಲೋಯಿಂಗ್ ಆಗಿ ಡಿಫೋಲಿಯೇಷನ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಆಶ್ರಯ ಮಾಡ್ಬೇಕಾಗತ್ತ ಅದಕ್ಕೆ? ಹೌದು, ಹಟ್ಟಿಂಗ್ ಕೂಡ ನೀವು ಮನೆಯಲ್ಲಿ ಇರ್ತೀವೋ ಬೇಸಿಗೆ ಟೈಮ್ ಅಲ್ಲಿ ಅವನ್ನು ಕೂಡ ಪ್ರೊಟೆಕ್ಟ್ ಮಾಡ್ಲೇಬೇಕಾಗತ್ತೆ. ಮಲ್ಚಿಂಗ್ ಈ ತರಗ್ ಏನ್ ಇರ್ತದಲ್ಲ ವೇಸ್ಟ್ ತರಗ್ ಕೂಡ ಬೇರುಗಳ ಸುತ್ತ ಹಾಕೋದ್ರಿಂದ ಮಾಯ್ಚರ್ ನ ರಿಟೆನ್ಷನ್ ಮಾಡ್ಕೋಬಹುದು, ಆಮೇಲೆ ಪ್ಲಾಂಟ್ಸ್ ಕೂಡ ಪ್ರೊಟೆಕ್ಟ್ ಮಾಡ್ಕೋಬಹುದು. ಡ್ರಿಪ್ ಇರಿಗೇಷನ್ ಪ್ಲೇಸ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಯಾರ್ಯಾರು ಚಾನ್ಸಸ್ ಇದನ್ನೋ ಡ್ರಿಪ್ ಕೂಡ ಹಾಕೋದ್ರಿಂದ ಪ್ಲಾಂಟ್ಸ್ ಕೂಡ ಚೆನ್ನಾಗಿ ಬರ್ತದೆ. ನೆಕ್ಸ್ಟ್ ಇಲ್ದವ್ರು ಕೂಡ ಸಬ್ ಸಾಯಿಲ್ ಇಂಜೆಕ್ಟರ್ ಥ್ರೂ 2 liters per plant ಅಂತ ಹೇಳ್ತೀವಿ. ಎವ್ರಿ 15 days ಇಂಟರ್ವಲ್ ಅಲ್ಲಿ ಸಬ್ ಸಾಯಿಲ್ ಇಂಜೆಕ್ಟರ್ ಥ್ರೂ ವಾಟರ್ ಹಾಕೋದ್ರಿಂದ ಕೂಡ ಪ್ಲಾಂಟ್ ಪ್ರೊಟೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಈ ಬೇರಿನ ವಲಯಕ್ಕೆ ನೀರ್ ಕೊಡಬೇಕಾಗತ್ತೆ? ಹೌದು ಸರ್, ಹೌದು. ಅಂದ್ರೆ ಈಗ 4 plants ಇದ್ರೆ 4 plants ಕೂಡ ಒಂದು 2-3 centimeters ಬಿಟ್ಬಿಟ್ಟು ನೀರ್ ಕೊಡಬೇಕಾಗುತ್ತೆ. ಸೊ ನೀರ್ ಕೊಡೋದ್ರಿಂದ ಕೂಡ ಪ್ಲಾಂಟ್ಸ್ ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಇನ್ನೊಂದಂದ್ರೆ ಈಗ ಸ್ಪ್ರೇ ಲೈಮ್ ಅಂತ ಸಿಗ್ತಾ ಇದೆ. ಹೌದು. ಸೊ ಅದನ್ನ 10% ಸ್ಪ್ರೇ ಲೈಮು ಆಮೇಲೆ 0.5% ಸ್ಟಾರ್ಚ್ ನ ಹಾಕಿ ಎಲೆಗಳ ಮೇಲ್ಗಡೆ ಸಿಂಪರಣೆ ಮಾಡೋದ್ರಿಂದ ಕೂಡ ರಿಫ್ಲೆಕ್ಟೆಂಟ್ ಏನಂದ್ರೆ ಹೈ ಟೆಂಪರೇಚರ್ ಏನ್ ಬರ್ತಾ ಇರ್ತದೆ ರೇಡಿಯೇಷನ್ಸ್ ಅದನ್ನ ಕೂಡ ರಿಡ್ಯೂಸ್ ಮಾಡ್ಕೊಂಡು ಸ್ಕಾಚಿಂಗ್ ಇಂದ ಪ್ರೊಟೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಅದು ಒಂದ್ ರೀತಿ ಪ್ರತಿಫಲಕವಾಗಿ ಕೆಲಸ ಮಾಡುತ್ತೆ. ಹಾ ಹೌದು ಸರ್, ಏನು ಬಿಸಿಲನ್ನ ಮತ್ತೆ ವಾಪಸ್ಸು ಅದನ್ನ ಪ್ರತಿಫಲಿಸುತ್ತೆ. ಹೌದು ಹೌದು, ಇದರಿಂದ ಗಿಡಗಳು ಸ್ವಲ್ಪ ತಂಪಾಗಿ ಉಳಿಯೋದಕ್ಕೆ ಅನುಕೂಲ ಆಗ್ಬಹುದು ಅಂತೀರಿ. ಒಳ್ಳೆಯದಾಗತ್ತೆ, ಅದನ್ನು ಕೂಡ ಬಳಸ್ಕೋಬಹುದು. ವಿಶೇಷವಾಗಿ ಎಳೆ ಗಿಡಗಳಲ್ಲಿ 10% ಸ್ಪ್ರೇ ಲೈಮ್, 0.5% ಸ್ಟಾರ್ಚ್ ಅಂತ ಹೇಳ್ತೀವಿ, ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಮೇಲ್ಗಡೆನೆ ಸ್ಪ್ರೇ ಮಾಡ್ಬೇಕು ಎಲೆಗಳ ಮೇಲೆ. ಈ ಕ್ರಮಗಳನ್ನ ಅನುಸರಿಸಬೇಕು. ಮತ್ತೆ ಬುಡಕ್ಕೆ ತರಗೆಲೆಗಳನ್ನ ಹಾಕೋದನ್ನ ನಾವು ದೊಡ್ಡ ಗಿಡಗಳಲ್ಲೂ ಕೂಡ ಮಾಡಬಹುದು. ಹೌದು, ದೊಡ್ಡ ಗಿಡ ಕೂಡ ಅದರಲ್ಲಿ ತರಗೆ ಹಾಕೋದು, ತರಗೆ ತೆಗೆದು ಎರಡು ತರಗೆ ಯಾವಾಗ ತೆಗಿತೀರಾ ಅಂದ್ರೆ ಮಳೆ ಮಾನ್ಸೂನ್ ಟೈಮ್ ಅಲ್ಲಿ ಶವರ್ಸ್ ಬರ್ತಾ ಇದೆ. ಹೌದೌದು. ಆ ಟೈಮಲ್ಲಿ ತೆಗೆದ್ಬಿಟ್ಟು ನಾಲ್ಕು ಗಿಡಗಳ ಮಧ್ಯೆ ಹಾಕ್ಬೇಕು, ಅದೇನು ಉಳಿದಿರತ್ತಲ್ಲ ಈ ಟೈಮ್ ಅಲ್ಲಿ ಕೂಡ ನಾಲ್ಕು ಗಿಡಗಳ ಮಧ್ಯೆ ಅವನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡೋದ್ರಿಂದ ಮಾಯ್ಚರ್ ನ ರಿಟೆನ್ಷನ್ ಮಾಡ್ಕೋಬಹುದು. ಅಂದ್ರೆ ಬೇಸಿಗೆ ಕಾಲದಲ್ಲಿ ತೇವಾಂಶದ ಸಂರಕ್ಷಣೆ ಮಾಡ್ಕೋಬೇಕು. ಹೌದು, ಮಳೆಗಾಲದಲ್ಲಿ ಹೆಚ್ಚಾದ ತೇವಾಂಶ ಕಡಿಮೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಹೌದು. ಮತ್ತೆ ಈಗಾಗಲೇ ಬೇಸಿಗೆದಲ್ಲಿ ನೆರಳಿನ ಮಹತ್ವ ಬಹಳ ಇದೆ ಅಂತ ತಾವು ಹೇಳಿದ್ರಿ. ಹೌದು ಸರ್. ನೆರಳನ್ನ ಕಾಪಾಡ್ಕೊಳ್ಳೋದ್ರಿಂದ ಸಾಕಷ್ಟು ತೇವಾಂಶ ಗಿಡಗಳ ಶರೀರದಲ್ಲೇ ಉಳಿಯುತ್ತೆ ಅಂತ ಅಂದು. ಹೌದು. ಇನ್ನು ಮರ ಕಪಾತು ಅನ್ನೋದು ಬಹಳ ಮುಖ್ಯವಾದಂತ ಕ್ರಮ. ಹೌದು ಸರ್. ಅದನ್ನ ಸಾಧಾರಣವಾಗಿ ಯಾವಾಗ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು? ಸರ್, ಮರ ಕಪಾತನ್ನ ಇವಾಗ ಸ್ವಲ್ಪ ದಿವಸದವರೆಗೂ ಮುಂದೂಡೋದು ಒಳ್ಳೇದು. ಯಾಕೆಂದ್ರೆ ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಕಾಫಿ ತೋಟಗಳನ್ನ ಕಾಪಾಡ್ಕೊಳ್ಬೇಕು ಈ ಹೈ ಟೆಂಪರೇಚರ್ ಇಂದ. ನೀವು ಇವಾಗ ಮಾಡಿದ್ರೆ ಅದು ಇಂಪ್ಯಾಕ್ಟ್ ಕೂಡ ತೋರಿಸುತ್ತೆ ನಿಮಗೆ ಕಾಫಿ ಪ್ಲಾಂಟ್ಸ್ ಕೂಡ ಮೇಲೆ. ಸೊ ಅದಕ್ಕೋಸ್ಕರ ಅದನ್ನ ಮುಂದೂಡ್ಬಿಟ್ಟು ನಾವು 100 to 125 mm ಅಂತ ಹೇಳ್ತೀವಿ, 4 to 5 inches ರೈನ್ ಅಂತೇವಲ್ಲ, ಆ ಟೈಮಲ್ಲಿ ತೆಗೆದುಕೊಳ್ಳೋದು ಬಹಳ ಉತ್ತಮ. ಅರೇಬಿಕದಲ್ಲಿ ಕೂಡ ಅದೇ ತರ ಫ್ಲೈಟ್ ಪೀರಿಯಡ್, ನಾವು ವೈಸ್ ಎಂಬರು ಬಿಳಿ ಕಾಂಡ ಕೊರತದ ಫ್ಲೈಟ್ ಪೀರಿಯಡ್ ಅಂತ ಕರಿತೀವಿ, ಏಪ್ರಿಲ್ ಅಲ್ಲಿ ಬರುತ್ತೆ. ಹೌದೌದು. ಸೊ ನೀವು ಇವಾಗ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವಾಗ ಜಾಸ್ತಿ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ಮೇ ಅಥವಾ ಜೂನ್ ಅಲ್ಲಿ ಅರೇಬಿಕದಲ್ಲಿ ತಗೊಳ್ಳೋದು ಬಹಳ ಉತ್ತಮ. ಇವಾಗ ಏನಾದ್ರೂ ನಮ್ಮಲ್ಲಿ ಇರಿಗೇಷನ್ ಇದ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಿ, ಇಲ್ಲಾಂತಂದ್ರೆ ಒಂದು ಹುಡುಗ ಬಹಳ. ಅಂದ್ರೆ ಈ ಮಳೆ ಆಶ್ರಯದಲ್ಲಿ ಕೃಷಿ ಮಾಡೋಂತವ್ರು ಮೇ ಕೊನೆಗೆ ಅಥವಾ ಜೂನ್ ಮೊದಲನೇ ವಾರದಲ್ಲಿ ತಗೋಬಹುದು ಅಂತೀರಿ. ರೋಬಸ್ಟ್ ಕಾಫಿನಲ್ಲೂ ಅದೇ ರೀತಿ ಮಾಡ್ಬೇಕಾಗತ್ತ? ಹೌದು ಹೌದು ಸರ್, ಅದೇ ತರನೇ ಆಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಟೆಂಪರೇಚರ್ ಇವಾಗ ನೋಡಿದ್ರೆ ಮಾರ್ಚ್ ಅಲ್ಲಿ 35 degrees Celsius ಹೋಗ್ತಾ ಇದೆ. ಹೌದೌದು. ಸೊ ಇನ್ನು ಏಪ್ರಿಲ್ ಮೇ ನಮ್ಗೆ ಗೊತ್ತಿಲ್ಲ ಸರ್, ಇನ್ನು 36 ಹೋಗುತ್ತೆ, 38 ಹೋಗುತ್ತೆ, ಇನ್ ಸಮ್ ಪ್ಲಾಂಟೇಶನ್ ಅಲ್ಲಿ 40 ಹೋಗ್ಯಾರ. ಸೊ ಇವ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಶೇಡನ್ನ ಕಪಾತ್ ಮಾಡೋದನ್ನ ಮುಂದೂಡೋದು ಬಹಳ ಉತ್ತಮ. ಮತ್ತೆ ಇನ್ನೊಂದು ಏನಂದ್ರೆ ಕೊಯ್ಲಾದ್ಮೇಲೆ ಗಿಡ ಕಪಾತು ಅಂತ ಕೂಡ ಮಾಡ್ತಾರೆ. ಹೌದು. ಅದನ್ನ ಯಾವಾಗ ಮಾಡ್ಕೊಂಡ್ರೆ ಒಳ್ಳೇದು ಅಂತೀರಿ? ಕೊಯ್ಲಾದ್ಮೇಲೆ ಗಿಡ ಕಪಾತ್ ಅದೇ ಸರ್, ಇಮಿಡಿಯೇಟ್ಲಿ ನಿಮ್ಗೆ 30 days ವರೆಗೂ ಸ್ವಲ್ಪ ಪ್ಲಾಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ ಅನ್ನ ರಿಸರ್ವ್ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ, ಇಮಿಡಿಯೇಟ್ಲಿ ತಗೊಳಕ್ಕೆ ಹೋಗ್ಬಾರ್ದು. ಸೊ 30 days ಆದ್ಮೇಲೆ ಬೇಕಾದ್ರೆ ತಗೋಬಹುದು. ಮತ್ತೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕು ಅಂತಾನು ಕೂಡ ತಾವು ತಜ್ಞರು ಹೇಳ್ತಾ ಇರ್ತೀರಾ? ಹೌದು ಹೌದು ಹೌದು ಸರ್, ಇದ್ರೆ ಏನಾಗತ್ತೆ ಅಂದ್ರೆ ಕಟ್ ಮಾಡಿದ್ರೆ ಅದಕ್ಕೆ ಡ್ಯಾಮೇಜ್ ಆಗಲ್ಲ, ಮತ್ತೆ ಮಾಯ್ಚರ್ ಇದ್ರೆ ಕೂಡ ರಿಜುವಿನೇಟ್ ಆಗತ್ತೆ. ಇದ್ರ ಉದ್ದೇಶ ಸಲುವಾಗಿ ಮಾಯ್ಚರ್ ಇರಬೇಕು ಅಂತ ನಾವು ಹೇಳಿ, ಡ್ರೈ ಸೀಸನ್ ಅಲ್ಲಿ ಯಾವ್ದು ಕೂಡ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ರಸ ಹೀರೋ ಕೀಟಗಳ ಹಾವಳಿ ಏನಾದ್ರೂ ಆಗ್ಬಹುದಾ ಸರ್? ಈ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಹುದು. ಅದನ್ನ ಪ್ರಿವೆನ್ಷನ್ ಆಗಿ ತಾವು ಏನಾದ್ರು ನೀಮ್ ಆಯಿಲ್ ಆತರ ಇದ್ರೆ ಸ್ಪ್ರೇ ಮಾಡ್ಕೋಬಹುದು, ಬಟ್ ಕಡಿಮೆ ಸರ್, ಜಾಸ್ತಿ ಏನು ಇಂಟೆನ್ಸಿಟಿ ಬರಲ್ಲ. ಅದೇ ಕೆಲವೊಂದು ಕಡೆಗಳಲ್ಲಿ ಈ ಬಿಳಿ ಹಿಟ್ಟಿನ ತಿಗಣೆ ಅಂತಾರೆ. ಹೌದು ಹೌದು. ಅದು ರಸ ಹೀರೋ ಕೀಟ ಬರೋ ಸಾಧ್ಯತೆ ಇರುತ್ತೆ ಅಂತಾರೆ. ಹೌದು ಹೌದು. ಅಂತ ಟೈಮಲ್ಲಿ ಒಂದ್ ಮಳೆ ಬಂದ್ರೆ ಕಂಟ್ರೋಲ್ ಆಗತ್ತೆ, ಇಲ್ಲ ಅಂತಂದ್ರೆ ನೀಮ್ ಆಯಿಲ್ ಅಂತ ಸಿಗತ್ತಲ್ಲ, ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡ್ಕೊಂಡು ಕಂಟ್ರೋಲ್ ಮಾಡಿ. ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು? ಸರ್, ಒಂದು ಅಂತಂದ್ರೆ ಶೇಡ್ ಇಂಪಾರ್ಟೆಂಟ್ ನಮ್ಗೆ, ನೆರಳು, ನೆರಳು ಬಹಳ ಮುಖ್ಯ ನಮ್ಗೆ ಈ ಟೈಮಲ್ಲಿ. ನೆರಳನ್ನ ಮೇಂಟೈನ್ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ದು ಎಲ್ಲಾನು ಫೈನಲ್ ಏಡ್ ವರ್ಗೂ ಚೆನ್ನಾಗಿ ಬರುತ್ತೆ. ಸೊ ನೀವು ನೆರಳನ್ನ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಫ್ಲೋರ್ ಲ್ಯಾಬ್ ನೋಡಿದ್ವಿ, ಡೆಫಿನೆಟ್ಲಿ ಕೂಡ ನಾವು ನೋಡ್ತೀವಿ. ಈ ವರ್ಷ ನಮ್ಗೆ ನಿಯರ್ಲಿ 35 degrees Celsius ಅಂತ ಇಟ್ಕೊಂಡಿದೀವಿ, ನೆಕ್ಸ್ಟ್ ಇಯರ್ ನಿಮ್ಗೆ 36 ಹೋಗುತ್ತೆ, 37 degrees Celsius ಹೋಗುತ್ತೆ. ಸೊ ನೀವು ಸ್ಟೇಟ್ನಲ್ಲಿ ಕಾಫಿ ತೋಟಗಳನ್ನ ಬೆಳಿಬಹುದು ಅಂತ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಂತಂದ್ರೆ ಈಗ ಡ್ರೌಟ್ ಅಮ್ಯುನಿಟಿ ಸ್ಪ್ರೇಸ್ ಅಂತ ನಾನು ಹೇಳಿದ್ನಲ್ಲ, ತೆಗೆದುಕೊಳ್ಳೋದು ಒಳ್ಳೇದು. ಮತ್ತೆ ಈ ಕೆಲವು ಸಂದರ್ಭದಲ್ಲಿ ಈಗ ಮಣ್ಣಿಗೆ ಸುಣ್ಣವನ್ನು ಕೂಡ ಬೆರೆಸ್ತಾ ಇರ್ತಾರೆ ಕೆಲವರು. ಹೌದು ಹೌದು. ಅಂದ್ರೆ ತೇವಾಂಶ ನೋಡ್ಕೊಂಡೆ ಅದನ್ನ ಮಾಡ್ಕೋಬೇಕಾಗತ್ತೆ. ಹೌದು ಸರ್, ಇರಿಗೇಷನ್ ಇದ್ರೆ ಮೊದ್ಲು ಸುಣ್ಣವನ್ನು ಹಾಕ್ಬಿಟ್ಟು ಇರಿಗೇಷನ್ ಕೊಡ್ಬೋದು, ಇಲ್ಲ ಅಂತಂದ್ರೆ ಇರಿಗೇಷನ್ ಕೊಟ್ಬಿಟ್ಟು ಸುಣ್ಣವನ್ನು ಕೂಡ ಹಾಕೋಬಹುದು. ಒಂದ್ ವೇಳೆ ಮಣ್ಣಲ್ಲಿ ತೇವಾಂಶ ಇದ್ರೆ ನಾವು ಪೋಷಕಾಂಶವನ್ನು ಏನಾದ್ರೂ ಈ ಸಂದರ್ಭದಲ್ಲಿ ಕೊಡ್ಬೋದಾ? ಸರ್, ಪೋಷಕಾಂಶಗಳ ಮಹತ್ವ ಅಂತಂದ್ರೆ ನಿಮ್ಗೆ ಇರಿಗೇಷನ್ ಕೊಟ್ಟ ಮೇಲೆ ನೀವು ಮಾಡೋದು ಒಳ್ಳೇದು. ಇರಿಗೇಷನ್ ಕೊಟ್ಟಮೇಲೆ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ಹೆಲ್ದಿ ಆಗಿ ಕಾಣಿಸುತ್ತೆ. ಆ ಟೈಮಲ್ಲಿ ಪ್ಲಾಂಟ್ಸ್ ಕೂಡ ಈಸಿಲಿ ಅದನ್ನ ತಗೊಳ್ಳಿಕ್ಕೆ ಇದು ಮಾಡ್ಬೇಕು. ಅಂದ್ರೆ ಹೂಗಳೆಲ್ಲ ಬಂದು ಪರಾಗಸ್ಪರ್ಶ ಆದ್ಮೇಲೆ ಕೊಡಬಹುದು ಅಂತೀರಾ? ಹೌದು ಸರ್, ಹೌದು. ಆ ಸಂದರ್ಭದಲ್ಲಿ ಸ್ವಲ್ಪ ಕಾಯಿಗಳು ಬಲಿಯೋದಕ್ಕೆ ಇದು ಸಹಕಾರಿ ಆಗ್ಬಹುದು, ಸಹಕಾರಿ ಆಗುತ್ತೆ. ಮುಖ್ಯವಾಗಿ ಮಣ್ಣಲ್ಲಿ ತೇವಾಂಶ ಇರೋದನ್ನ ನೋಡ್ಕೊಂಡೆ ಕೊಡ್ಬೇಕಾಗತ್ತೆ. ಇದು ಕೊಡ್ಬೇಕಾಗತ್ತೆ ಸರ್, ಇದು ಇಂಪಾರ್ಟೆಂಟ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9164428107. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9164428107. ತುಂಬ ಸಂತೋಷ ಡಾಕ್ಟರ್ ಸೋಮಶೇಖರ್ ಗೌಡ ಪಾಟೀಲ್ ಅವರೇ, ತಾವಿದುವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ತೇವಾಂಶ ಕಡಿಮೆ ಇರುವಂಥ ಪರಿಸ್ಥಿತಿಯಲ್ಲಿ ಕಾಫಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,400 ರೂಪಾಯಿಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 14,500 ರೂಪಾಯಿಯಿಂದ 16,100 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 21,600 ರೂಪಾಯಿಯಿಂದ 22,200 ರೂಪಾಯಿ, ರೊಬೆಸ್ಟಾ ಚೆರಿ 11,750 ರೂಪಾಯಿಯಿಂದ 12,700 ರೂಪಾಯಿ. ಇಲ್ಲಿಗೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಕಡಗದಾಳು ಗ್ರಾಮ ಕರಳನ, ಮೈಸೂರು ಲವಾಸ ಇಂಜ ಮುಕ್ಕಾಟಿರ ಪೌತಿ ದೇವಯ್ಯ ಅಂಗಡಮೋವ, ಪೂನಚ್ಚ ಉದಯ ಅಂಗ ಇಂದು ಮರಣಪಟ್ಟಿತು. ಅಳುವ ದಂಡು ಬೈತ್ರ ಮುಕ್ಕಾಟಿರ ಪೂನಚ್ಚ ಉದಯ ಅಂಗಡ ಆಕೇರಿ ಕಾರ್ಯ ನಾಳೆ ಮಚ್ಚಣ ಅಂಗಡ ತಮ್ಮಣ ಅಶೋಕ್ ಮಂದಣ್ಣ ಅಂಗಡ ಮನೆಯಲ್ಲಿ ನಡಪಾಂದು ಒಕ್ಕಕರ ಅರ್ಚಿಟಿತು. ನಾಲಡಿ ಮೇಕೆಕೊಪ್ಪ ಕರಳನ ಕುಂಡುಮಲೆ ಚಿಮ್ಮಿ ತಿಮ್ಮಯ್ಯ ಅಂಗ ಇಂದು ಮರಣಪಟ್ಟಿತು. ತುಂಬದಂಡು ಬೈತ್ರ ಕುಂಡುಮಲೆ ಚಿಮ್ಮಿ ತಿಮ್ಮಯ್ಯ ಅಂಗಡ ಆಕೇರಿ ಕಾರ್ಯ ನಾಳೆ ದಂಡರೆ ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕರ ಅರ್ಚಿಟಿತು. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ, ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಜಾಗದ ಹೆಸರುಗಳ ಅಧ್ಯಯನ ಹಂಗೆ ಮಾಹಿತಿ ಸಂಗ್ರಹ ಕೆಲಸಕ್ಕೆ ಮುಂದಾಟು. ಸುರುಗೆ ಸುಳ್ಳೆ ತಾಲೂಕನ್ನು ಆಯ್ಕೆ ಮಾಡಿಕೊಂಡೊಳ್ಳುತ್ತ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ತಿಳಿಸೇಳು. ಅಕಾಡೆಮಿ ವತಿಯಿಂದ ಸುಳ್ಯದ ನೆಹರು ಸ್ಮಾರಕ ಮಹಾವಿದ್ಯಾಲಯ ರಾಷ್ಟೀಯ ಸೇವಾ ಯೋಜನಾ ಘಟಕದ ಕೂಡುಕಟ್ಟಲ್ಲಿ ನಡೆದ ಜಾಗದ ಹೆಸರು ಅಧ್ಯಯನ ಮತ್ತೆ ಮಾಹಿತಿ ಸಂಗ್ರಹಕ್ಕೆ ಚಾಲನೆ ಕೊಟ್ಟವು ಮಾತಾಡಿದವು. ಎಲ್ಲಾ ಜಾಗಗಳ ಹೆಸರಿಗೂ ಒಂದೊಂದು ಕಾರಣ, ಭೌಗೋಳಿಕ ಹಂಗೆ ಐತಿಹಾಸಿಕ ಹಿನ್ನೆಲೆ ಉಟ್ಟು ಆ ನಿಟ್ಟಲ್ಲಿ ಕಾಲಕ್ರಮೇಣ ಬರ್ತಾ ಬರ್ತಾ ಬಾಯಿಂದ ಬಾಯಿಗೆ ಮಾತಾಡ್ಕನ ಕಾಲಕ್ಕೆ ತಕ್ಕಂಗೆ ಹೆಸರು ಬದಲಾಗ್ತಾ ಹೋಗಿರೋದು ಉಟ್ಟು ಹಳೆ ಹೆಸರನ್ನ ಉಳಿಸಿಕೊಂಡು ತುಂಬಾ ಅಗತ್ಯ ಅಂತ ಹೇಳ್ದು. ಈ ಸಂದರ್ಭದಲ್ಲಿ ಅಕಾಡೆಮಿನ ಸದಸ್ಯರು ಕಾಲೇಜಿನ ಪ್ರಾಂಶುಪಾಲರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿರಾಜಪೇಟೆ ತಾಲೂಕು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಕೂಡುಕೂಟಲ್ಲಿ ಕೃಷಿ ಕಾರ್ಯಕ್ರಮದಡಿ ವಾಣಿಜ್ಯ ನರ್ಸರಿ ರಚನೆ ಕುರಿತಂಗೆ ಮಾಹಿತಿ ಕಾರ್ಯಕ್ರಮ ಪೊನ್ನಂಪೇಟೆ ವಲಯದ ಹಳ್ಳಿಗಟ್ಟು ಕಾರ್ಯಕ್ಷೇತ್ರದಲ್ಲಿ ನಡೆದು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಿಸಿ ರಮೇಶ್ ಅವರು ಮಾತಾಡಿ, ತೋಟಗಾರಿಕಾ ಬೆಳೆಗಳಾದ ಒಳ್ಳೆಮೆಣಸು, ಅಡಿಕೆ, ಕಿತ್ತುಳಿ, ನಿಂಬುಳಿ ಸೇರಿದಂಗೆ ಬೇರೆ ಬೇರೆ ಬೆಳೆಗಳನ್ನ ತೋಟದಲ್ಲಿ ಬೆಳೆಸುವುದರಿಂದ ಕುಟುಂಬದ ಆದಾಯದೊಟ್ಟಿಗೆ ಸಣ್ಣಪುಟ್ಟ ಖರ್ಚುಗಳನ್ನ ನಿಭಾಯಿಸಕ್ಕೆ, ವಾಣಿಜ್ಯ ಗಿಡಗಳಿಗೆ ಬರುವ ರೋಗಗಳಿಗೆ ಸರಿಯಾದ ಸಮಯದಲ್ಲಿ ಮದ್ದು ಹೊಡೆದು ಸಂರಕ್ಷಿಸಕೂತ ಹೇಳಿದು. ವರ್ಷಗಳು ಮಾರ್ಚ್ ತಿಂಗಳ ಎರಡನೇ ಗುರುವಾರ ತೇಳ್ರೆ ಇಂದು ವಿಶ್ವ ಮೂತ್ರಪಿಂಡ ದಿನ. ಜನ ಕಮ್ಮಿ ತೇಳ್ರೆ ವರ್ಷಕ್ಕೊಂದ್ಸಲನಾರು ಮೂತ್ರಪಿಂಡ ಪರೀಕ್ಷೆ ಮಾಡಿಸಿಕೊಳ್ಳಕ್ಕೂ, ಜಾಸ್ತಿ ಸೋಡಿಯಂ ಅಂಶ ಇರುವ ಆಹಾರ ತಕಣಿಕಾಗದು, ಹಂಗೆ ನೋವು ನಿವಾರಕ ತೇಳ್ರೆ ಪೇನ್ ಕಿಲ್ಲರ್ ಮದ್ದುಗಳನ್ನ ವೈದ್ಯರ ಸಲಹೆ ಇಲ್ಲದೆ ತಕಣಿಕಾಗದು, ಸಮಯಕ್ಕೆ ಸರಿಯಾಗಿ ಶುದ್ಧ ನೀರು ಕುಡಿದು ಆರೋಗ್ಯನ ಕಾಪಾಡಿಕೊಳ್ಳಕ. ಕೊಡಗು ಜಿಲ್ಲಾ ಪಂಚಾಯಿತಿ ಮಡಿಕೇರಿ ತಾಲೂಕು ಪಂಚಾಯಿತಿ ಹಂಗೆ ಪಶುಪಾಲನಾ ಇಲಾಖೆನ ಕೂಡುಕಟ್ಟಲಿ ಮಾರ್ಚ್ 14 ತೇಳ್ರೆ ನಾಳೆ ನಾಪೊಕ್ಲು ಬೇತು ಗ್ರಾಮದ ಊರು ಮಂದಲಿ ಪುಕ್ಸಟ್ಟೆ ಪಶು ಚಿಕಿತ್ಸಾ ಶಿಬಿರ ನಡೆದಿದೆ. ಬೆಳಿಗ್ಗೆ 9:30 11:30 ಗಂಟೆಗೆ ಮುಟ್ಟ ಸಾಕಿದ ನಾಯಿ ಮತ್ತೆ ಕೊತ್ತಿಗಳಿಗೆ ರೇಬಿಸ್ ಲಸಿಕೆ ಹಾಕಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಇಲಾಖೆನ ಉಪನಿರ್ದೇಶಕರಾದ ಲಿಂಗರಾಜು ದೊಡ್ಡಮನಿ, ಪಶು ಆಸ್ಪತ್ರೆನ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆ ಪ್ರಸನ್ನ ಸೇರಿದಂಗೆ ಮುಖ್ಯಪಟವು ಹಾಜರಿದ್ದವೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಕೂಡುಕಟ್ಟಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ತೇಳ್ರೆ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11:00 ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಗ್ಲೋಕೋಮಾ ಕಣ್ಣಿಗೆ ಸಂಬಂಧಪಟ್ಟ ಆತಂಕಕಾರಿ ಕಾಯಿಲೆನ ಸ್ಥಿತಿಗಳಲ್ಲಿ ಒಂದು. ಇದರಿಂದ ಕಣ್ಣಿನ ದೃಷ್ಟಿ ಹೋದೆ. 40 ವರ್ಷ ಕಳೆದವಕ್ಕೆ ಹೆಚ್ಚಾಗಿ ಅದರಲ್ಲೂ ವಂಶಪಾರಂಪರೆಯಾಗಿ ಈ ಕಾಯಿಲೆ ಬಂದಿದೆ. ಈ ಕಾಯಿಲೆ ಕುರಿತಂಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ನೇತ್ರ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಟ್ಟಿಗೆ ನಡೆಸಿದ ಸಂದರ್ಶನ ಮಡಿಕೇರಿ ಆಕಾಶವಾಣಿಯಿಂದ ನಾಳೆ ಬೆಳಿಗ್ಗೆ 8:30 ಮತ್ತೆ ಸಾಯಂಕಾಲ 4:30 ಪ್ರಸಾರ ಇದೆ. ಅರೆಭಾಷಿಕ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ಡ್ ಸುಳ್ಯ ಇದರ ಅಧ್ಯಕ್ಷರಾದ ಡಾಕ್ಟರ್ ಕೆವಿ ಚಿದಾನಂದ ಇವು ತಮ್ಮ ಅವ್ವ ದಿವಂಗತ ಜಾನಕಿ ವೆಂಕಟರಮಣಗೌಡ ಅವರ ಗ್ಯಾನಲ್ಲಿ ದತ್ತಿನಿಧಿ ಶುರು ಮಾಡಿದಳು. ದತ್ತಿನಿಧಿ 1.5 ಲಕ್ಷ ಹಣನ ಶಾಶ್ವತ ಠೇವಣಿ ಇಟ್ಟು ಅದರ ಬಡ್ಡಿಯಿಂದ ಕೊಡಗು ಹಂಗೆ ದಕ್ಷಿಣ ಕನ್ನಡ ಜಿಲ್ಲೆನ ರಾಜ್ಯ ಪಠ್ಯಕ್ರಮದ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ತಕ್ಕಣುವ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ ತಲಾ ಒಂದೊಂದು ಗೂಡೆಗಳಿಗೆ ಪ್ರೋತ್ಸಾಹಧನ ನೀಡಲಾಗಿದೆ. ಈ ಪ್ರೋತ್ಸಾಹಧನನ ವಿಶ್ವ ಮಹಿಳಾ ದಿನಾಚರಣೆನಂದು ಅಕಾಡೆಮಿ ವತಿಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಹಂಚಿಕೆ ಮಾಡಲಾಗಿದೆ ಅಂತ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ತಿಳಿಸಿದರು. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆನ ಕಡೆಯಿಂದ ಯುವನಿಧಿ ಯೋಜನೆಯ 2023 ಡಿಸೆಂಬರ್ ತಿಂಗಳಲ್ಲಿ ಶುರು ಮಾಡಲಾಗಿದ್ದು 2023-24 ಪದವಿ, ಡಿಪ್ಲೊಮಾ, ಸ್ನಾತಕೋತ್ತರ ಪದವಿ, ಇಂಜಿನಿಯರಿಂಗ್ ಪಾಸಾಗಿ 6 ತಿಂಗಳಾದರೂ ಸರ್ಕಾರಿ, ಖಾಸಗಿ, ಸ್ವಂತ ಚಾಕರಿ ಇಲ್ಲದವು, ಹಂಗೆ ಉನ್ನತ ವ್ಯಾಸಂಗ ಮುಂದುವರೆಸದಿರುವ ವಿದ್ಯಾರ್ಥಿಗ ಕರ್ನಾಟಕ ಒನ್, ಗ್ರಾಮ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿ ಹಾಕಕ್ಕೆ. ನಿರುದ್ಯೋಗ ಭತ್ಯನ ಚಾಕರಿ ಸಿಕ್ಕಿಕ್ಕಿ ಮುಟ್ಟ ಅಲ್ಲರೆ ಹೆಚ್ಚು ತೇಳ್ರೆ 2 ವರ್ಷಕ್ಕೆ ಮುಟ್ಟ ಕೊಡಲಾದೆ. ಈಗ ಹೆಸರು ನೋಂದಾಯಿಸಿಕೊಂಡು ಹಣ ಪಡ್ಕೊಂತಿರುವ ಫಲಾನುಭವಿಗ ಪ್ರತಿ 3 ತಿಂಗಳಿಗೊಂದ್ಸಲ ಸ್ವಯಂ ಘೋಷಣೆ ಮಾಡ್ಕೊಳ್ಳಕ್ಕೂತ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿಯು ತಿಳಿಸಿದಳು. ಇದೇ ತಿಂಗಳ 19 ಬೆಳಿಗ್ಗೆ 11:00 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ವತಿಯಿಂದ ಕಚೇರಿಯಲ್ಲಿ ಅಂಚೆ ಸೇವೆಗೆ ಸಂಬಂಧಿಸಿದಂಗೆ ತೊಂದರೆ ತಾಪತ್ರಯಗಳನ್ನು ಚರ್ಚಿಸಲಾದೆ. ದೂರುಗೆ ಏನಾದರೂ ಇದ್ದರೆ ಅಂಚೆ ಅದಾಲತದ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಯುಕೆ ಇದೇ ತಿಂಗಳ 18 ತಲುಪಿಸಕ್ಕಂತ ಅಂಚೆ ಅಧೀಕ್ಷಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಪೊನ್ನಂಪೇಟೆ ತಾಲೂಕು ಕುಟ್ಟಂದಿ ಗ್ರಾಮ ಶ್ರೀ ಕುಂದಚ್ಚಪ್ಪ ದೇವಡ ಕಾಲ್ತ್ರ ನಮ್ಮೆರ ಮಾರಿಪತ್ಲ ಇದೇ 14 ನಾಳೆ ಬೊಳ್ಳ್ಯಾಚೆ ಬೈಟ್ ಕುದುರೆ ಪೊಲಂದರೆ 15 ಚೆನ್ನಿಯಾಚೆ ಎತ್ತುಪೋರು ತೆಂಗಿಬಡಿ ಕುಡ್ನನಕ್ಕೆ ಬಲ್ಲೆ ನಮ್ಮೆ 16 ನಾರಾಚೆ ಭಂಡಾರ ಕುಟು ಮಾ ಪೂಜೆ ಕೂಳುದನ ಕುಡ್ನನಕ್ಕೆ ಫಲತರ ಕಾರ್ಬಾರ ನಡಪ ಊರಿನಡ್ರ ಭಕ್ತ ಮಾಜನೆಲ್ಲ ಬಂತು ದೇವಡ ಆಶ್ವಾದ ಪಡೆದೋಣಂದು ತಕ್ಕ ಮುಖ್ಯಸ್ಥಂಗ ಕಟ್ಟಂಡಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ನಾಪೋಕ್ಲು ಪಕ್ಕತ್ರ ಬೇತು ಗ್ರಾಮತ್ಲ ಬಣ್ಣೆ ಪಶು ಚಿಕಿತ್ಸಾ ಶಿಬಿರ ನಡ್ಪ ಪೊಲಾಕ ಒಂಬದರೆ ಗಂಟೆ ಜ ಪನ್ನೊಂದರೆ ಗಂಟೆ ಕತನ ಚಾಕ ನಾಯಿಯಕ್ ಪಿಂಯಾ ಚಾಕ ಪೂಣ್ಯಕ್ ಬಣ್ಣೆ ರೇಬಿಸ್ ಲಸಿಕೆ ಇಟ್ಟು ಕೊಡಪ. ಈ ಕಾರ್ಬಾರಲ್ಲಿ ಪಶುಪಾಲನೆ ಪಿಂಯಾ ಪಶು ವೈದ್ಯಕೀಯ ಸೇವೆರ ಉಪನಿರ್ದೇಶಕಗಳಾದ ಲಿಂಗರಾಜ್ ದೊಡ್ಡಮಾನಿ ಅಲ್ಲತ ಪಶು ಆಸ್ಪತ್ರೆರ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೆ ಪ್ರಸನ್ನ ಇವು ಕೂಡಿಯಾಡುವ. ಅಂಚೆ ಅದಾಲತ್ ಸಭೆ ನಾಳಾಂಕೆ ಪತ್ತೊಂಬದಾಂಗ್ ಪೊಲಾಕ ಪನ್ನೊಂದು ಗಂಟೆಕ್ ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿ ಆದ ಮೇಲೆ ಸಿದ್ದಾಪುರ ರೋಡ್ಲುಳ್ಳ ಅಶೋಕಪುರತ ನಡಪ. ಸಭೆಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವಕ್ ಸಂಬಂಧಪಟ್ಟನಿಕೆ ದೂರನ ಕಟ್ಟಂಡ ಚರ್ಚೆ ಮಾಡುವ. ದೂರು ಇಂಜಲ್ಲಿ ಅಂಚೆ ಅದಾಲತ್ಂದು ಅಳದಿತ್ತು ಅಂಚೆ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಕ್ ಮಾರ್ಚ್ 18 ಒಳಿಯ ಎತ್ತುಚಿಡೊಂಡು ಕೊಡಗು ಅಂಚೆ ಅಧೀಕ್ಷಕಂಗ ಅರಿಸಿಟ್ಟಿದ್ದು. ಗ್ಲೋಕೋಮಾ ಸದ್ದಿಲ್ಲತೆ ದೃಷ್ಟಿ ಕಟ್ಟಂಡ ಪೋಪಂತ ಕಳ್ಳ ಅಣ್ಣಿಯಂಡ ಅಣ್ಣೋಲು. ಗ್ಲೋಕೋಮಾ ಕಣ್ಣಕ್ಕೆ ಸಂಬಂಧಪಟ್ಟಂತ ಒರು ಬಲ್ಯ ಕಾಯಿಲೆ. ಇದನ್ ಜಾ ಕಣ್ಣರ ದೃಷ್ಟಿ ಪೋಪ ಸಾಧಾರಣವಾಯಿತು. ನಾಪದ ಭಯತರ ಮೇಲೆ ಉಳ್ಳಂಗಕ್ಕೆ ಈ ಕಾಯಿಲೆ ಕಂಡುಬಪ್ಪ. ಏದೇ ರೋಗ ಲಕ್ಷಣ